ಅದನ್ನ ತೇಜಸ್ಯ ಅಪಶ್ಚ ತೇಜಸ್ಯ ಬೆಂಕಿ ಗಾಳಿ ಆಕಾಶ ಪೃಥ್ವಿ ಸ್ವರ್ಗ ಇದನ್ನೆಲ್ಲ ಪರಿಚಯ ಆಯ್ತಲ್ಲ ನಮಗೆ ಯಾವುದೇ ಇಲ್ಲ ಶಬ್ದ ವಾಸನ ಮೂಲಕ ಅದರ ಅಷ್ಟೇ ಅಲ್ಲ ದೇವಾಂಶ ಮನುಷ್ಯಾಂಶ ದೇವತೆಗಳು ದೇವತೆಗಳು ತತ್ವಾಂಶ ದೇವತೆಗಳು ಯಾವ್ಯಾವ ದೇವತೆಯಲ್ಲಿದ್ದಾರೆ ಇದೆಲ್ಲವೂ ವಾಕ್ಯದ ಮೂಲಕ ಆದ್ದರಿಂದ ಯಾರಿಗೆ ಮಾತು ಬರೋಲ್ಲ ಆ ಪ್ರಾಣಿಗಳಿಗೆ ತತ್ವಾದ ದೇವತೆಗಳು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಏನು ಮಾಡ್ತಾರೆ ದೇವಾಂಶ ಮನುಷ್ಯಾಂಶ ದೇವತೆಗಳು ಮನುಷ್ಯರು ಮನುಷ್ಯರೊಳಗೆ ದೇವತೆಗಳು ಆಮೇಲೆ ಪಶುಂಶ ವಯಾಂಶ ಇದರ ಪಶುಗಳು ಒಂದೊಂದು ಪ್ರಾಣಿ ಒಂದೊಂದು ಹೆಸರು ಅದರೊಳಗೆ ಇದು ಈ ಪ್ರಾಣಿ ವಯಾಂಶಿ ಪಕ್ಷಿ ಪಕ್ಷಿ ಒಂದೊಂದು ಹೆಸರು ಇದು ಇಂಥ ಪಕ್ಷಿ ಇದೆಲ್ಲವೂ ಕೂಡ ಮಾತುಗಾರಿಕೆಯನ್ನ ನಾವು ಪರಿಚಯ ಮಾಡಿಕೊಂಡು ಇದ್ರ ಒಟ್ಟಿಗೆ ಆಕಾರ ವಿಶೇಷ ಏನ್ ಹೆಸರು ಈಗ ಒಂದು ಪ್ರಾಣಿ ಅಂತ ಯೋಚನೆ ಮಾಡಿ ಪ್ರಾಣಿಗೆ ಇನ್ನೊಂದು ಪ್ರಾಣಿ ನೋಡಿದಾಗಿರುತ್ತೆ ಅದೊಂದು ಆಕಾರ ವಿಶೇಷ ಅಷ್ಟೇ ನಮ್ಮ ಹೆಸರು ಇಲ್ಲ ತಾನು ತಿನ್ನೋ ವಸ್ತು ತಿನ್ನೋದು ಇಷ್ಟು ಮಾತ್ರ ಗೊತ್ತಿದೆ ಅವರಿಗೆ ತಾನು ಆಹಾರ ಹೆಚ್ಚಿಗೆ ತಾನು ಇಲ್ಲಿ ತಿಂತೇನೆ ಅಂತ ಗೊತ್ತಿಲ್ಲ ನನ್ನ ಆಹಾರ ತಿಂತೇನೆ ಇಲ್ಲಿ ಹೆಚ್ಚಿಗೆ ತಾನು ತೆಗೆದು ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಆದ್ರೆ ಇಂಥ ಆಹಾರ ತಿಂತೆ ಆಹಾರ ತಿಂದ್ರ ಭಯ ಮೈತ್ರ ತಿಂದ್ರೆ ಇದು ಏನು ಗೊತ್ತಿಲ್ಲ ಸಮಸ್ತ ಪ್ರಾಣಿಗಳು ಪಶುಂಶ ವಯಾಂಶಿತ ಪ್ರಾಣಿಗಳ ಹೆಸರು ಪಕ್ಷಿಗಳ ಹೆಸರು ದೇವತೆಗಳ ಹೆಸರು ಮನುಷ್ಯರ ಹೆಸರು ಸ್ವರ್ಗದ ಹೆಸರು ಭೂಮಿ ಮಣ್ಣು ನೀರು ಗಾಳಿ ಆಕಾಶ ಪಂಚಭೂತಗಳು ಆಮೇಲೆ ದೊಡ್ಡವನಸ್ಪತಿ ಹುಲ್ಲು ಹುಲ್ಲಿನಿಂದ ಬೆಳೆದು ಹುಲ್ಲಿನ ಪ್ರಾಣ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮಹಾವೃಕ್ಷಗಳು ಒಂದೊಂದು ಮೊಳಕು ಒಂದೊಂದು ಹೆಸರು ಪ್ರಾಣಿಗಳು ಕಾಡಿನಲ್ಲಿ ಮರದ ಹೆಸರು ಗೊತ್ತಾಗುತ್ತದೆ ಮನುಷ್ಯನೇ ಆದ ಪ್ರತಿಯೊಂದು ಮೊಳಕು ಬೇರೆ ಮರದಲ್ಲೇ ವಾಸವನ್ನ ನಾಯಿಗಳಿಗೆ ಅಥವಾ ಪಕ್ಷಿಗಳಿಗೆ ನಾವು ಮಾಡಬಹುದು ಎಲ್ಲಿ ಗಿಡಬರೋ ಕೆಳಬಹುದು ಅದಕ್ಕೆ ಕೆರವ ಪಾಲ್ ಮರ ಕೆಲವು ಕೆರವ ಪಲಿಸಿದ ಮರ ಕೇಳಿಲ್ಲ ಒಂದು ದಿವಸ ಒಂದು ಮರ ಮನುಷ್ಯ ಆದರೆ ಮಾಡಿ ಮರ ಪಲಿಸಿದ ಮರ ಗಳಿಕೆ ಮರ ಕಿಲಿ ಮರ ಪ್ರತಿಯೊಂದಕ್ಕೆ ಡಿಸ್ಟಿಂಗ್ವಿಶ್ ಮಾಡತಕ್ಕಂಥದ್ದು ವಾಕ್ಯ ವಾಕ್ಯದಿಂದಾಗಿ ಪಶು ಸಣ್ಣ ವನಸ್ಪತಿಯನ್ನು ಶ್ವಾಪದಾಗಿ ಕಾಡಿನಲ್ಲಿ ಮೂರು ಮೃಗಗಳು ಕುರಿ ಸಿಂಹ ಮುದ್ದೆ ಮುದ್ದೆ ಹೆಸರು ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಅದು ಕ್ರೂರ ಅದು ತಿನ್ನುವಂತಹ ನಾವು ಅದಕ್ಕೆ ತಕ್ಷಣ ಹೋಗಿ ಇಷ್ಟೇ ಗೊತ್ತಾಗುತ್ತು ಇಂಥ ಪ್ರಾಣಿ ಅಂತ ಗೊತ್ತಿಲ್ಲ ಹಾನೆ ಅಂತ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಶ್ವಾಪದ ಆತ್ಮಿತ ಮುಖದಲ್ಲಿ ಪೀಡಿತ ಮುಖ ಒಂದು ಇರುವೆ ಒಂದು ಹುಳ ಒಂದು ಚಿಟ್ಟೆ ಎಷ್ಟು ಬಗೆಯ ಚಿಟ್ಟೆಗಳು ಒಂದು ಬಿಡುಗಡೆ ಹೆಸರು ಆ ಹುಳಗಳು ಬಿಡುಗಡೆ ಹೆಸರು ಇರುವೆಗಳಿಗೆ ಬೇರೆ ಬೇರೆ ಹೆಸರು ಸಣ್ಣ ಇರುವೆ ದೊಡ್ಡ ಇರುವೆ ಕಪ್ಪಿರುವೆ ಕೆಂಪಿರುವೆ ಏನೇನೋ ಹೆಸರುಗಳು ಒಂದೊಂದಕ್ಕೆ ಪ್ರತಿಯೊಂದು ಸಣ್ಣ ಸೂಕ್ಷ್ಮವಾದ ಪ್ರಾಣಿಗಳಿಗೂ ಒಂದೊಂದು ಒಂದೊಂದು ಹೆಸರು ಇದೆಲ್ಲ ಇಷ್ಟೆಲ್ಲ ಸೈನ್ಸ್ ಬೆಳೆದದ್ದು ಯಾವುದರಿಂದ ವಾಕ್ಯದಿಂದ ಮಾತುಗಾರಿಕೆ ಇರೋದ್ರಿಂದ ಮನುಷ್ಯರಿಗೆ ಪ್ರಾಣಿಗಳಿಗೆ ಯಾವುದೂ ಗೊತ್ತು ಆ ಕೀಟ ಮಾಡಿದ ಬಿದ್ದಿಲ್ಲಕ್ಕೆ ಅಷ್ಟೇ ಅಲ್ಲ ಧರ್ಮಂಚ ಪ್ರಪಂಚ ಮಾತುಗಾರಿಕೆ ಇದ್ದರಿಂದ ಇದು ಸರಿ ಇದು ಕರ್ಮ ಇದು ಪುಣ್ಯ ಇದು ಪಾಪ ಇದು ಪುಣ್ಯ ಪಾಪ ಪ್ರಾಣಿಗಳಿಗೆ ಗೊತ್ತಿರುತ್ತದೆ ಪುಣ್ಯ ಪಾಪದ ಅಲ್ಲಿ ಬಂದದ್ದು ಮಾತ್ರದಿಂದ ಮಾತುಗಾರಿಕೆಯಿಂದ ಮಾತ್ರ ಏನಿದೆ ಸ್ವಾಹಾರಿ ಆಮೇಲೆ ಪುಣ್ಯಂಚ ಧರ್ಮಂಚ ಅಧರ್ಮಂಚ ಸತ್ಯಂಚ ಅಧರ್ಮಂಚ ಮಾತಾಡದೆ ಅಂದ್ರೆ ಸುಳ್ಳು ಎಂದು ಸತ್ಯ ಮಾತಾಡಲಿಕ್ಕೆ ಬಂದ್ರೆ ಸುಳ್ಳು ಆಡಲಿಕ್ಕೆ ಸುಳ್ಳು ಮಾತಾಡಿ ಸತ್ಯದ ಹೇ ಅವ್ರು ಸುಳ್ಳು ಹೇಳ್ತಾರೆ ಸತ್ಯ ಹೇಳ್ತಾರೆ ಸತ್ಯ ಸುಳ್ಳು ಇದು ಶ್ರೇಷ್ಠ ಇದೆಲ್ಲವೂ ವಾಕ್ಯದಿಂದ ಬಂದದ್ದು ಸತ್ಯ ಹೇಳಿ ಸುಳ್ಳು ಸತ್ಯ ಪ್ರಾಣಿಗಳಿಗೆ ಸುಳ್ಳು ಸತ್ಯ ವಿಷಯವೇ ಗೊತ್ತಿಲ್ಲ ಧರ್ಮ ಧರ್ಮ ಗೊತ್ತಿಲ್ಲ ಮೊಟ್ಟೆ ಅಜಿವಾರ ತಿಳ್ಕೊಂಡಷ್ಟೇ ಯಾವ್ದು ಒಳ್ಳೆಯದು ಯಾವ್ದು ಸಾಧುಜ ಅಸಾಧುಜ ಇದು ಒಳ್ಳೆಯದು ಇದು ಕೆಟ್ಟದ್ದು ಈ ವಿಶ್ಲೇಷಣೆ ಯಾವುದರಿಂದ ಬಂತು ಇದೆಲ್ಲವೂ ಮನುಷ್ಯ ಮಾತುಗಾರಿಕೆಯಿಂದ ಬೆಳೆಸಿಕೊಂಡಂತಹ ಅಂಶ ಧರ್ಮಂಚ ಅಧರ್ಮಂಚ ಸತ್ಯಂಚ ಅಧರ್ಮಂಚ ಸಾಧುಜ ಅಸಾಧುಜ ಇದು ಚಿತ್ತರು ಬಹಳ ಅದ್ಭುತವಾದ ಹೃದಯಂಚ ಹೃದಯಂಚ ನಮ್ಮ ಹೃದಯದೊಳಗೆ ಭಗವಂತ ಇದ್ದಾನೆ ಭಗವಂತ ಭಗವಂತಿ ವಾಸಿ ಭಗವಂತ ಹೃದಯದಲ್ಲಿದ್ದಾನೆ ಅಂತ ತಿಳ್ಕೊಂಡವನು ಹೃದಯಕ್ಕೆ ದೇವರು ಇಲ್ಲ ಮಣ್ಣು ಇಲ್ಲ ಅಂತ ಹೇಳುವವನು ಆಗುತ್ತೆ ಇದು ಗೊತ್ತಾಗುತ್ತೆ ಭಾಷೆ ಗೊತ್ತಾಗುತ್ತೆ ನಮ್ಗೆ ಏನು ಗೊತ್ತಾಗುತ್ತೆ ಹೃದಯಜ್ಞಂಚ ಹೃದಯಜ್ಞಂಚ ನಮ್ಮ ಹೃದಯದೊಳಗೆ ಭಗವಂತ ಇದ್ದಾನಪ್ಪ ಅಂತ ತಿಳ್ಕೊಂಡವನು ಅದು ಹೃದಯ ಹೃದಯದೊಳಗೆ ಭಗವಂತ ಅವನಿದ್ದಾನೆ ಈ ಕಾನ್ಸೆಪ್ಟ್ ಇಸ್ ಎಕ್ಸ್ಪ್ರೆಸ್ ಥ್ರೂ ಲ್ಯಾಂಗ್ವೇಜ್ ಓನ್ಲಿ ಅದರಿಂದ ಒಬ್ಬರು ತಿಳ್ಕೊಳ್ಳೋದು ಲ್ಯಾಂಗ್ವೇಜ್ ಇರ್ತಿದ್ರು. ಲ್ಯಾಂಗ್ವೇಜ್ ಇಲ್ಲದೇ ಇರ್ತಿದ್ರೆ ಹೃದಯವೂ ಇಲ್ಲ, ಹೃದಯದಲ್ಲಿ ಭಗವಂತರು ಇಲ್ಲ ಅನ್ನುವಂಥ ತಿಳಿದವರು ಇಲ್ಲ, ಏನು ಗೊತ್ತಿಲ್ಲ. ಹೃದಯ ಜ್ಞಾನ ಹೃದಯ ಜ್ಞಾನ ಪಾಠ ಮಾಡುವವರು ಗೊತ್ತಿವೆ, ಕೆಲವರು ಏನು ಗೊತ್ತಿಲ್ಲ. ಒಳಗೊಬ್ಬ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲ ತಾನೇ ಕಾರ್ಬಾರ ಮಾಡುದು ತಿಳ್ಕೊಂಡಿದ್ದಾರೆ ಅಂತೇವೆ. ಇದೆಲ್ಲ ಮಾತುಗಳು ಯಾವುದರಿಂದ ಬಂತು? ಎಲ್ಲ ಸ್ವಾಹಾರ ಕಾರ್ಬಾರ ಸ್ವಾಹದೇವಿ ಹೃದಯ ಜ್ಞಾನ ಸರ್ವ ಮಾದೇವ ಏತ ಸರ್ವ ವಿಜ್ಞಾಪಿತ. ಎಲ್ಲ ವ್ಯವಹಾರ ಎಲ್ಲ ಆಸ್ಪೆಕ್ಟ್ಗಳು ಕೂಡ ಇದನ್ನು ತಿಳಿಸಿಕೊಡುವವರು ವಾಗ್ದೇವರು. ಆದ್ರಿಂದ ನಾಮದಿಂದ ದುಡಿದಪ್ಪ, ನಾಮನ್ ಬರೇ ನಾಮ ಯಾಕಾಯ್ತು ಅಂದ್ರೆ ನಮ್ಮಲ್ಲಿ ಮಂತ್ರ ಹೇಳ್ತೇವೆ, ಅರ್ಥ ಗೊತ್ತಿಲ್ಲದೆ ಮಂತ್ರ ಹೇಳಿ ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಏನು ಅರ್ಥವೇ ಗೊತ್ತಿರೋದಿಲ್ಲ. ಆ ಪುರುಷ ಸ್ವಾಮಿಯು ಸಹ ಅನ್ನೋದಿಲ್ಲ, ಅದರ ಹೇಳಿದೆ ಅದು ಪೂಜೆ ಮಾಡಿಕೊಂಡಿದೆ ಏನ ಅರ್ಥ ಕೌಶ್ಯ ಮಾಡಿಕೊಳ್ಬೇಕು ಅರ್ಥ ಹಾಕೊಂಡು ಹಿಂಗೆ ಇದು ನಾಮ. ಆಮೇಲೆ ಆ ಭೂಮಿಷ್ಠೋ ಅಭಿಮಾನಿ ದೇವತೆಗಳೇ, ನೀವು ನಮಗೆ ಸುಖವನ್ನು ಕೊಡತಕ್ಕಂತಹ ಮಹಾಶಕ್ತಿಗಳು ಅರ್ಥ ಗೊತ್ತು, ಅದನ್ನು ಖುಷಿ ಆಯಿತು. ಇದೇ ಆ ಪುರುಷ ಏನು ಮಾಡೋದು, ನರ್ಬೇಡ್ಕು ಪುರುಷ ಮಾಡ್ತಾರೆ ಈ ಯಾವ ಕರ್ಮಕ್ಕೆ ಪ್ರಾರಂಭಿಸಿದ್ರು ಅದನ್ನ ಅರ್ಥ ತಿಳಿದಾಗ ನೀವು ಉಪಯೋಗ ಆನಂದವನ್ನು ಕೊಡ್ತಕ್ಕ ಅಭಿಮಾನಿ ದೇವತೆಗಳೇ ನೀವು ಬದುಕಿನಲ್ಲಿ ಆನಂದ ಕೊಪ್ಪಿಸುವವರು. ಆ ಪುರುಷ ಮಾಡುವಾಗ ಅವರು ಅರ್ಥ ಮಾಡಿಕೊಡ್ತಾರೆ ಸಹಜನ ನಮ್ಮನ್ನು ಎತ್ತರದ ಒಳ್ಳೆಯ ಬಲಿಷ್ಠವಾದಂತಹ ಮತ್ತು ಅರ್ಥಮಯವಾಗಿರತಕ್ಕಂತಹ ಎತ್ತರದಲ್ಲಿ ನಮ್ಮನ್ನು ಧಾರಣೆ ಮಾಡಿ ಬದುಕು ಸುಖಮಯವಾಗುವಂತೆ ಮಾಡಿ. ಯಾಕೆ ಮಹೇಂದ್ರಾಯ ಚಕ್ಷುಷೆ, ಮಹತ್ತಾದ ಜ್ಞಾನಾಂಗಮಯವಾದ ಭಗವಂತನನ್ನು ಕಾಣುವುದಕ್ಕೋಸ್ಕರ ಅವರೆಲ್ಲ ಬೈಕೆ ದೊರೆಯದೆ ಮಹಾ ಆನಂದ ಸ್ವರೂಪವಾದಂತಹ ಭಗವಂತನ ಕಾಣುವುದಕ್ಕೋಸ್ಕರ ಭೌತಿಕವಾದ ಎತ್ತರ ಅಲ್ಲೇ ಇಲ್ಲ, ಆಧ್ಯಾತ್ಮಿಕವಾದ ಎತ್ತರ ಕೇಳಿಸಿ ಎಷ್ಟು ಎತ್ತರ ಹೋಗ್ಬೇಕು ಅಂದ್ರೆ ಭಗವಂತನನ್ನ ನಾವು ಕಾಣಬೇಕಾದ್ರೆ ಎಷ್ಟು ಎತ್ತರ ಕೊಟ್ಟು ಬರ್ತಂತ ಅದಕ್ಕೋಸ್ಕರ ಯೋ ಶಿವತಮೋ ಸಹ ಸತ್ಯವಾಗಿ ನಿಮ್ಮ ಮಂಗಳಕರವಾಗಿರತಕ್ಕಂತಹ ನೀರಿನ ಹರಿವು ತನ್ನ ಪುಣ್ಯಕರ್ಮದ್ದು, ಅದನ್ನ ನಮ್ಮ ಅರ್ಥ ಪುಣ್ಯ ಅಂದ್ರೆ ಆ ಪುರುಷ ಅದನ್ನು ಪ್ರಶ್ನಿಸಿಕೊಳ್ತಾ ಇದ್ದೇನೆ. ಆ ನೀರಿನಿಂದ ನಮ್ಮಲ್ಲಿ ಅಂತಹ ಮಾಂತರಿಕವಾದ ಉನ್ನತಿ ಬರಲಿ. ಹೀಗೆ ಶಕೀರಿವ ಮಾತನ ಸ್ಮಾರಕ ಮಾನವನ ಶಿಕ್ಷೆಯ ನಿಮ್ಮ ಆಭೋಜನೆ ಶಕೀರಿವ ಮಾತನ ನೀನು ತಾಯಿ ತಾಯಿ ಪುಟ್ಟ ಮಗು ಏಳಲಿಕ್ಕೆ ಕೂಡಿದ ಮಗುವನ್ನ ತಾಯಿ ಎಂದು ಜಾಗೃತಿ ನಿಮ್ಮನ್ನು ಎತ್ತಿ ಭಗವದ ಅನುಭವಕ್ಕೆ ಎತ್ತರಕ್ಕೆ ಕೊಂಡೊಯ್ಯಿರಿ. ಯಾವ ಮನುಷ್ಯನ ಬಗ್ಗೆ ನೀವು ಹೊಂದಿದಿರೋ ಅಂತವರ ಮನೆಗೆ ನಾವು ಈಗ ಒಲಿದಲ್ಲಿಗೆ ಎಲ್ಲ ಜಗತ್ತು ಅರಬೇಕು. ಅರ್ಥ ಎತ್ತರದ ಪ್ರಾರ್ಥನೆ ಮಾಡಿಕೊಂಡು ಪರೀಕ್ಷೆ ಮಾಡಿ. ಹೀಗೆ ಪ್ರತಿಯೊಂದು ಮಂತ್ರದ ಹಿಂದೆ ಉನ್ನತವಾದ ಅನುಭೂತಿ ಇದೆ. ಮೊದಲ ಮಂತ್ರ ಅದು ನಾಮ ಪುರುಷ, ಈ ಮಂತ್ರದ ಮಾತು ಅದು ಮಾತಾಗಿ ಅದು ಸಂವಹನ ಮಾಡಿದಲ್ಲ ಎತ್ತರದ ಸ್ಥಿತಿ. ಆದರೆ ಶಬ್ದ ಮತ್ತು ಶಬ್ದ ಅರ್ಥ ಆಗಿಸುವಷ್ಟು ಹಾಗೇವ ಏನು ಸರ್ವ ವಿಜ್ಞಾಪಿಸುವುದರಿಂದ ವಾಚನೋಪಾಸ್ವ ವಾಕ್ಯನೋಪಾಸ್ವೇನಂತ ವಾಕ್ ಶಬ್ದ ವಾಚ್ಯನಾಗಿ ಸಮಸ್ತ ವಾಕ್ದೇವತೆಯಾಗಿರತಕ್ಕಂಥ ಸ್ವಾಹದಲ್ಲಿ ಸಮಸ್ತ ವಾಕ್ಯಗಳಿಂದ ವಾಚ್ಯನಾದಂತಹ ಅಂತ ವಾಕ್ ಶಬ್ದ ವಾಚ್ಯನಾಗಿ ಸ್ವಾಹದಿ ಸರಿಯಾಗಿ ಆ ಪ್ರತೀಕದಲ್ಲಿ ನಾಮದ ಪ್ರತೀಕದಲ್ಲಿ ಕೂತು ಭಾಷೆ ಸಮಸ್ತ ವಾಂಗ್ಮಯದ ಪ್ರತೀಕ ಶಯೋ ಅಚಂದ್ರ ಪ್ರೀತಿ ಭಾಷೆ ಯಾವತ್ತು ಅಚೋಗದ ಯಥಾ ಕಾಮಚಂದ್ರ ವಾಗ್ದೇವತೆಯಲ್ಲಿ ಬ್ರಹ್ಮನನ್ನು ಉಪಾಸನೆ ಮಾಡಿ ಉಳಿಸಿಕೊಂಡವರು ವಾಗ್ದೇವತೆಯ ವ್ಯಾಪ್ತಿ ಎಷ್ಟಿದೆ ಎಂದಿದ್ದಾರೆ ವ್ಯಾಪ್ತಿ ಅದೆಲ್ಲ ಅವರು ಓಡಾಡಬಲ್ಲ. ಅದರಿಂದ ಯೋ ಅಚಂದ್ರ ನಾರದರಿಗೆ ಇವೆಲ್ಲ ಸಣ್ಣ ಸಣ್ಣದ್ರೆ ಯಾಕಂದ್ರೆ ವಾಗ್ದೇವತೆಗಿಂತ ಬೆಳೆಯುವವರು ಇದೆಲ್ಲ ನಮಗೋಸ್ಕರ ಹೇಳಿದ್ರೆ ನಾಮ ವಾಕು ಎಲ್ಲ ಅವರಿಂದ ನಮ್ ತುಂಬಾ ಜೂನಿಯರ್ ಸ್ವಾಮಿ ಇನ್ನು ಮೇಲೆ ಹೋಗ್ರಿ ಅಂತಾರೆ ಅದೆಲ್ಲ ಆಗಿ ಹೋಗಿರ್ತೆ. ಆದರೆ ಅಸ್ಥಿ ಅಸ್ಥಿ ಭಗವಹ ವಾಚು ಪೂಜಾ ವಾಗ್ದೇವತೆಗಿಂತ ಉಪಾಸನೆ ಅಸ್ಥಿ jiwa masuk ni. Akhir tu betul penting untuk pasal untuk pasal ini. Kalau wawa maju, ya lah. Tapi kita tak pemanas. Okey, terus. Ia tiba dia terus. Ada negara mana mahu panas? Panas dia dulu itu. Kita harus putih. Kalau panas dia dulu, nama kita di sini juga dah. Kalau panas dia dulu, kita di sini. Ada tak? Mak, harus cawat itu panas ini. Ia tu mak ada dia. Mungkin negara mana mahu dia orang kita. Walau bohongi, mana sudah bersih rumahnya, aku mesti akan sini berikan. Aku tak gerahana untuk apa? Aku gerahana untuk apa? Aku tak mahu dengan apa yang kami ini punya sih hendak. Aku mau bila ni dewa teh, barat. Mana bila ni kalau sama dengan mati dia. So, sabda dari kita, aku tak tahu. Baki kita, lagi ni sabda, makai, makan masa, barat. Mana bila ni dewa teh. Perjanjian, wajib sahaja dilakukan. Perjanjian, boleh lagi mana? Abang, manusia ni mana? Junior hostel, boleh mana lagi mana? Mana ni? Kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita rasa malu ni, kalau kita mana hati setiap kota mati di mana mana di mana di rumah di mana malu harus di mana pada insan manusia di mana di mana malu pada insan manusia pada itu malu mati pada suci dunia ini hanya dalam sehatnya dalam sah pada seperti dalam sah di mana malu orang terima perjuji ini mana hati. Walau ini dah manusia dan walau ini dah dirbati, tetapi tak ribut pun polis. Apa yang orang mana? Ada lagi manusia dan di mana dia berjaya dengan cepat jaya, tetapi tak ribut pun dirbati mana ada kita. Mana? Walau ini dah sesiapa dalam ini walau ini dah cipta suruh itu manusia dapat cintai. Walau ini dah manusia di mana kita nak susutia, kita sih kita orang mana kita cepat. Alaya Dewa Tiada Tuhan. Percaya ni, orang Dewa Tiada percaya ni. Semua orang tu tuju dah orang ini mana suruh suruh ini beri modal. Orang tuju itu dia kapten. Ia ni niro illah, ada berat tu illah. Sekian. Orang tuju itu dia sekian. Berat tu illah, ni. Aku orang mana tidak disuruh suruh. Masa sesiapa orang ini mana jilid beri. Masa masa aku pada hari sekarang jilid. Akan sama dengan manusia yang berkenaan perjanjian mereka manusia. Nada ini awal dari segala itu kerana nada pada nilai dana, adrafnya betul dana mah. Ibu ini betul betul itu nanti kita kalau ini orang ini dalam untuk buat ini untuk buat ini dana. Adre, ini kiri pun kita tidak kerana hari ini kita tidak berusaha. Betul betul kiri itu tak boleh sekarang. Kamu perlu uskara untuk kita. Kamu kiri, kamu kiri lenta untuk kita. Jadi jangan kita itu bukan dulu. Ia perbincangan kita itu bukan dulu. Ia terukur itu bukan dulu. Jadi kita nampak berwa, kita ambil itu bukan dulu. Kita ambil perbincangan ini. Abang ini kiri bondo, ada daknya mari. Kamu bondo. Kamu kiri kita bukan dulu. Jadi kita itu nampak berwa, kita ambil perbincangan ini. Abang ini kiri bondo, ada daknya mari. Kamu bondo. Kamu kiri kita bukan dulu. Jadi kita itu nampak berwa. Hidup jenopor satu sahaja tu berdiri, adre. Kalau kita berusaha dengan ayat itu, moksha ni ada. Apa benda karunia? Sahaja kerja. Sangat tinggi dia itu, sangat kuat itu. Itu kiri, kiri, kiri. Ia, yang ni mesti, yang ni mesti kita punya mesti. Mesti kita punya itu mesti. Kalau kita punya itu mesti, semua orang ini mesti berusaha. Ia modal ni mesti moksha. Yang ni itu swaha. Tarapan ni tak sheli, tuhnya tak sheli tu awak berjanji. Anta berjanji. Nama manusia tidak ada. ನಮಗೆ ಮನನ ಮಾಡತಕ್ಕಂತಹ ಶಕ್ತಿ ಕೊಡಬೇಕು. ಯಾವುದನ್ನು ಓದಿದರೂ ಕೂಡ ಮನಸ್ಸು ಅದನ್ನು ಗ್ರಹಣ ಮಾಡಬೇಕು. ಗ್ರಹಣ ಧಾರಣ ಮತ್ತು ಬಾಲ ಅಂತ ನಮಗೆ ಮಕ್ಕಳಿಗೆ ಬಾಲ ನಾಮ ಸುಖ ಮುಖಾಯ ಬಾಲಕರಿಗೆ ಪಾಠ. ಬಾಲಕರು ಬಾಲಕರು ಅಂದ್ರೆ ಯಾರು? ಮತ್ತು ಸ್ಥಳ ಶಾಸ್ತ್ರಗಳು ಹೇಳ್ತಾರೆ ಬಾಲ ಅಂದ್ರೆ ಯಾರಲ್ಲಿ ಪರ್ಜನ್ಯ ಜಾಗೃತನಾಗಿದ್ದಾನೋ ಅವನು ಬಾಲ. ಹೊರತು ಎದೆ ಹಾಲು ಕುಡಿಯುವ ಮಗು ಅಂತ ಅಲ್ಲ. ಆ ಮಕ್ಕಳಿಗೆ ಪಾಠ ಹೇಳಿ ಅಂತ ಹೇಳಿಲ್ಲ. ಮತ್ತು ಸ್ಥಳ ದಯ ಎದೆ ಹಾಲು ಕುಡಿಯುವವರೆಲ್ಲ ಮಕ್ಕಳೆಲ್ಲ. ಮತ್ತೆ ಮಕ್ಕಳು ಯಾರು? ಯಾರಲ್ಲಿ ಮನನ ಶಕ್ತಿ ಜಾಗೃತವಾಗಿ ಹೇಳಿದ್ದನ್ನು ಗ್ರಹಣ ಮಾಡುವಂತಹ ಬಳಗದಿಂದ ಮನಸ್ಸಿನಲ್ಲಿ ಪರ್ಜನ್ಯ ಹೆಚ್ಚಾಗಿ ಕೂತಿದ್ದಾನೆ ಅವರು ಬಾಲ. ಅದರಿಂದ ಪರ್ಜನ್ಯ ಎಚ್ಚರಾಗದೇ ಇದ್ರೆ ಬಾಲನೂ ಅಲ್ಲ. ಅರ್ಥ ಮನನ ಶಕ್ತಿಯನ್ನು ಬಳಸತಕ್ಕಂಥ ಪರ್ಜನ್ಯ ಪಾಠ ಮನಶ್ಶಬ್ದ ವಾಚ್ಯನಾಗಿ ಮನೋಭಿಮಾನಿಯಾಗಿರ್ತಕ್ಕಂಥ ಪರ್ಜನ್ಯದಲ್ಲಿ ಭಗವಂತ ನೆನೆಸಿದ್ದಾರೆ. ಆ ಪ್ರತೀಕರಿಸಿದ್ದರೆ ಮನನ ಶಕ್ತಿ ಕೊಟ್ಟು ಮನವನ್ನು ಯೋಚನೆ ಮಾಡುವಂತೆ ಮಾಡಿ ಮನಸ್ಸಿನಿಂದ ಮಾತು ಮುಡಿಸಿ ಮಾತಿನಿಂದ ಶಬ್ದಗಳನ್ನು ಹೊರಡಿಸಿ ಪ್ರಪಂಚದಲ್ಲಿ ಅನುಕೂಲದ ಜ್ಞಾನದ ವಿಸ್ತಾರ ಮಾಡಿದ ಆಮೇಲೆ ಮನಸ್ಸಿನ ಸ್ಥಿತಿ ಏನು, ಮನಸ್ಸಿನ ಏನು, ಮನಸ್ಸಿನ ಮಹತ್ವ ಏನು, ಎರಡಕ್ಕಿಂತಲೂ ಮನಸ್ಸು ಯಾಕೆ ದೊಡ್ಡದು, ಅದನ್ನ ಯಾಕೆ ಮುಖ್ಯ ಪ್ರತೀಕ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಮತ್ತೆ ಸಾಯಂಕಾಲ ಸೇರಿದಾಗ ಮನಸ್ಸಿನ ಮನೆಯನ್ನ ನೋಡೋಣ. ಮನಸ್ಸಿನಿಂದ ಆಚೆಗೆ ಮತ್ತೆ ಮುಂದಕ್ಕೆ ಎಲ್ಲಿ ಹೋಗಬೇಕು, ಅದಕ್ಕಿಂತ ದೊಡ್ಡ ಪ್ರತೀಕ ಯಾವುದು, ಅದನ್ನು ಕೂಡ ಮತ್ತೆ ನೋಡೋಣ. ಇನ್ನೊಂದೆರಡು ಪ್ರತೀಕ ಆದಾಗ ನಾರದರಿಂದ ನೆಲಕೊಂಡಿದ್ದಾರೆ. ಈಗಿನ್ನೂ ನಾರದರಿಂದ ಕೆಳಗಿಂತ ಮತ್ತೆ ಎರಡು ಪ್ರತೀಕ ಆದ ತಕ್ಷಣ ನಾರದಕ್ಕಿಂತ ಎತ್ತರ ಪ್ರಸಿದ್ಧ. ಆವಾಗ ನಾರದರಿಗೂ ಅದು ಮುಖ್ಯವಾಗುತ್ತೆ. ಹೀಗೆ ಒಂದೇ ಶಕ್ತಿಗಳನ್ನ ನಾವು ಪಾಲನೆ ಮಾಡ್ತಾ ಮೊದಲು ಸಣ್ಣ ಪ್ರತೀಕದಿಂದ ಒಂದೇಗೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪ್ರಾಣದೇವರವರೆಗೆ ಭಗವಂತನ ಪಾಲನೆ ಮಾಡಿ ಅಂತ ಹೇಳ್ತಾರೆ. ನಮ್ಮದೇನು ಶ್ರೀನಿವಾಸ ಅವರ ಮುಖ್ಯ ಪ್ರಾಣ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಅಂತ ಉಪಾಸನೆ ಮಾಡುವ ಅಧಿಕಾರ ಸಂಪತ್ತೇ ಬಂದಿರುವುದು. ಮುಖ್ಯ ಪ್ರಾಣ ಅನ್ನೋದಕ್ಕೆ ಒಂದು ಅನ್ಯಾಯ ತಪ್ಪು ಅದನ್ನೇ ಆ ಪ್ರತಿ ಉಪಾಸನೆ. ಅದಕ್ಕೆ ಇಷ್ಟು ಹಂತವಾಗಿ ಹೋಗಿ ಕೊನೆಗೆ ಮುಖ್ಯ ಪ್ರಾಣ ಅಂತ ಹೋಗಬೇಕು ಅಂತಾರೆ. ಇಲ್ಲಿ ಮುಖ್ಯ ಪ್ರಾಣ ಅಂತರ್ಗತ ಅನ್ನುವ ಕಾನ್ಸೆಪ್ಟ್ ಬರಬೇಕಾದ ಮೊದಲು ಅದರ ಮೊದಲನೆಯ ಮಾಧ್ಯಮಗಳನ್ನೆಲ್ಲ ಹಾದು ಹೋಗಿ ಅಲ್ಲಿ ಹೋಗಿ ಆ ಸ್ಟೇಜ್ಗೆ ಹೋಗಬೇಕಾದ್ರೆ ಅದು ಕೊನೆಯ ಸ್ಟೇಜ್. ಅದಕ್ಕೆ ಆ ಮೊದಲನೇ ಸ್ಟೇಜ್ಗಳಿಂದ ಹೇಳತಕ್ಕಂಥ ಅತ್ಯಂತ ಮಹತ್ವದ ಏಟಾ ನಮ್ಮ ಸಾಧನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಪ್ರತೀಕ ಉಪಾಸನೆಗೆ ಪ್ರತೀಕವನ್ನು ಹೇಳತಕ್ಕಂಥ ಬಹಳ ಮಹತ್ವದ ಒಂದು ಪುರುಷದ ಎರಡು ಪ್ರತೀಕಗಳನ್ನು ನಾವು ನೋಡಿದ್ರು. ಎರಡು ಪ್ರತೀಕಗಳನ್ನ ನಾವು ಈ ಮೊದಲು ನೋಡಿದ್ದೇವೆ. ಮೊದಲು ಮೊದಲನೇ ಪ್ರತೀಕ ನಾಮದಲ್ಲಿ ಅಂದರೆ ನಾಮಾಭಿಮಾನಿಯಾಗಿರ್ತಕ್ಕಂಥ ಉಷಾದಿ, ಅದಕ್ಕಿಂತ ಮೇಲಿನ ಪ್ರತೀಕ ಸ್ವಾಹಾದಿ. 24ರಲ್ಲಿ ಉಷಾ ಇದ್ದಾರೆ, 22ನೇ ಗಂಟೆಯಲ್ಲಿ ಸ್ವಾಹಿ ಇದ್ದಾರೆ. ಅದಕ್ಕೆ ಪತ್ನಿಯಾಗಿರ್ತಕ್ಕಂಥ ವಾಗ್ದೇವತೆಗಿಂತ ಹೆಚ್ಚು ಶ್ರೇಷ್ಠವಾದ ಪ್ರತೀಕ ಯಾವುದು ಅಂತಹ ಪ್ರತೀಕ ಇದೆಯೋ ಅಸ್ಥಿರಾಮ ವಾಚ್ಯ ವಾಕ್ಯಕ್ಕಿಂತ ಶ್ರೇಷ್ಠವಾದ ಪ್ರತೀಕ ಇದೆಯಪ್ಪ. ತನ್ನೇ ಭಗವಾನ್ ಬೆಳೆಯಿತು ಅದರ ಆ ಪ್ರತೀಕದಲ್ಲೇ ನಾನು ಉಪಾಸನೆ ಮಾಡ್ತೇನೆ. ಅದನ್ನು ಮನೋವಾಮ ವಾಚ್ಯ ಇವಾಗ ಒಂದು ಶಬ್ದ ನಾಮ ಆ ನಾಮಗಳನ್ನು ಜೋಡಿಸಿ ಮಾತು ಈ ಮಾತು ಆಡುವುದು ಮನಸ್ಸು ಮನಸ್ಸು ಮಾತುಗಳನ್ನು ಹೆಣೆದು ಹಾಗೆಂದ್ರೆ ಮನಃ ಕಾಯಾತ್ಮಾ ಹಂಚಿ ಸಪ್ರೇರೇತಿ ಮಾಡುತ್ತವೆ ಮಾತಾಡುವಂತಹ ವ್ಯವಸ್ಥೆಗಳಿಗೆ ಅಂದ್ರೆ ಮೊದಲು ಮನಸ್ಸಿನಲ್ಲಿ ಏನು ಮಾತಾಡಬೇಕು ಅರ್ಥಾತ್ ಮಾತು ಹೀಗೆ ಹೇಳಬೇಕು ಇವರಿಗೆ ಹೀಗೆ ಹೇಳ್ಬೇಕಾದ್ರೆ ಇಂತಿಂತಹ ಶಬ್ದಗಳಿಂದ ಹೇಳಬೇಕು ಅಂತ ಮನಸ್ಸು ಆ ಶಬ್ದಗಳನ್ನ ಅದರ ಆರ್ಡರ್ ಅನ್ನು ವ್ಯವಸ್ಥೆ ಮಾಡಿ ಅದು ಕಳಿಸಿಕೊಡ್ತಾರೆ ಸೀರಿ ಕಳಿಸಿಕೊಡ್ತದೆ. ಅದು ಮನಸ್ಸಿನಿಂದ ವೈಬ್ರೇಷನ್ ಸ್ಟಾರ್ಟ್ ಆಗಿ ಅದು ಮನಃ ಕಾಯಾತ್ಮಿ ದೇಹದಲ್ಲಿ ಇರತಕ್ಕಂತಹ ಅಗ್ನಿ ವೈಶ್ವಾನದಲ್ಲಿ ಒಂದು ಮೊದಲು ಆ ಮನಸ್ಸಿನ ಸ್ಪಂದನ ವೈಶ್ವಾನದಲ್ಲಿ ಸ್ಪಂದನ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ ನಾಲ್ಕಿಂತ ಮೇಲಕ್ಕೆ ಗಾಳಿಯಾಗಿ ನಾದವಾಗಿ ಕಚ್ಚಿ ಹೊರಕೊಡುತ್ತೆ. ಹಾಗಾಗಿ ಪ್ರತಿಯೊಂದು ಮಾತು ಆಡುವ ಮುಂಚೆ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡಿ ಮಾತಾಡ್ತೀವಿ. ಆ ಮಾತನ್ನ ಏನು ಮಾತಾಡಬೇಕು ಅನ್ನೋ ವಿಷಯ ಪರ್ಜನ್ಯ ಮನಸ್ಸಿನಲ್ಲಿರುವ ದೇವತರಲ್ಲಿ ಬಹಳ ಕೆಳಗಿದೆ. ಅದು ಕೆಳಗಿನ ಮೇಲೆ ಒಂದು ಅನ್ನೋದಕ್ಕೆ ಯಾವುದೇ ಮನೋಜಿಮಾನಿಯಾಗಿರ್ತಕ್ಕಂತಹ ಪರ್ಜನ್ಯನೇ ಹೊರಗಿನಿಂದ ಮಳೆ ಬರಿಸುವುದು. ಆದ್ದರಿಂದ ಮಳೆ ಬರಿಸುವುದರಿಂದಲೂ ಅವರಿಗೆ ಮನ ಮಾಡುತ್ತಿದ್ದರು. ಮನೋಭಿಮಾನಿ ಆದ್ದರಿಂದ ಮನ ಮನರಾದ್ರೆ ಏನೋ ನಿರ್ಮಾಣ ಮಳೆ ಬರಿಸಿ ಗಿಡಮರಗಳನ್ನು ನಿರ್ಮಾಣ ಮಾಡುವಂತ ಹೊಸ ಸೃಷ್ಟಿಯನ್ನು ನಿರ್ಮಾಣ ಮಾಡುವಂತ ಇಲ್ಲಿ ನ್ಯೂ ಫ್ಲಾಶ್ ಹೊಸ ಸಂಗತಿಗಳನ್ನು ಸೃಷ್ಟಿ ಮಾಡ್ತಾನೆ ಮನಸ್ಸಿನಲ್ಲಿ. ಹಾಗಾಗಿ ಹೊಸದನ್ನು ಸೃಷ್ಟಿ ಮಾಡುವ ವಾತಾವರಣ ಆ ಹೊಸದನ್ನು ಸೃಷ್ಟಿ ಮಾಡತಕ್ಕಂತಹ ಕೆಲಸ ಹೊರಗಿನಿಂದಲೂ ಪ್ರತ್ಯಕ್ಷ ಮಾಡ್ತಾನೆ. ಮನಸ್ಸು ಒಳಗೆ ಹೊರಗಿನಿಂದಲೂ ಪ್ರತ್ಯಕ್ಷ ಮಾಡ್ತಾನೆ. ಮೋಡಗಳಲ್ಲಿ ಮೋಡಗಳಿಗೂ ಪರ್ಜನ್ಯ ಮುಖ್ಯ ಅಭಿಮಾನಿ ಅಲ್ಲ. ಅಲ್ಲಿಗೆ ಇದೆ ಮೋಸ್ಟ್ ಮನಸ್ಸಿನ ಪ್ರೀತಿ ಇದೆ ಮೋಸ್ಟ್ ಅದು ನಮಗೆ ಸಾಧನೆ ಇಲ್ಲಿ ಮುಖ್ಯವಾದ ಅಂತರಂಗದ ಪಾತ್ರ. ನಮಗೆ ಮಳೆ ಅದು ಹೋಗುವ ಅಂತಲ್ಲ ಅದಕ್ಕೆ ಸಾಧನೆ ಬೇಕಾಗುವಂತಾಗುವ ಇಂದರು ಹೋಗಿ ಅದನ್ನು ಮನಸ್ಸು ಸರಿ ಮನಸ್ಸಿನ ಅಭಿಮಾನಿ ಪರ್ಜನ್ಯ ಪರ್ಜನ್ಯ ಅಂದ್ರೆ ಮಾನವ ಬಂದೆ ಮನ ಅಂದ್ರೆ ಏನು ಸಸ್ಯಗಳನ್ನು ನಿರ್ಮಾಣ ಮಾಡೋಣ. ಪರ್ಜನ್ಯ ಅಂದ್ರೆ ಪರ ಅಂದ್ರೆ ಯಾರಿಂದ ಜನ್ಯೋ ಬರ್ತೀವಿ ಸತ್ಯ ಅದನ್ನು ಸೃಷ್ಟಿ ಮಾಡುವ ಅಂತ ಪರ್ಜನ್ಯ ಆಗುವುದೇ ಅಂತ ಮನಸ್ಸು ಸರಿ ಆ ಮನೋಭಿಮಾನಿಯಾಗಿರ್ತಕ್ಕಂತಹ ಪರ್ಜನ್ಯ ವಾಸುದೇವತೆಗಿಂತ ಏಕೆಂದ್ರೆ ವಾಸು ಹೊರಗಿನ ದೇವತೆಷ್ಟು ಹೊರಗೆ ಇದ್ದಂತ ಹೊರಗೆ ಹಾಕುವಂತಹ ಸ್ವಾಮ ಹೊರಗೆ ಮೊದಲು ಇರಬೇಕು ಅದು ಮನಸ್ಸು ಮನಸ್ಸಿನ ಸಹಕಾರಕ್ಕೆ ಮಾತಾಡಲಿಕ್ಕೆ ಬಂತು ಹಾಗಿದ್ರೆ ಅದಕ್ಕೆ ವಾಗ್ದೇವತೆ ಮನೋಭಿಮಾನಿ ಕೆಟ್ಟಿಲ್ಲ ಅಂತ ತಿಳ್ಕೊಂಡಿಲ್ಲ ಅನ್ಯೋನ್ಯವಾಗಿ ಒಂದು ಕಾಂಗ್ರೆಸ್ ಮಾಡಿಕೊಂಡು ಮಾತು ಮತ್ತು ಮನಸ್ಸು ಇದು ಸಾಗತ್ಯ ಪ್ರತಿಪತ್ತಿಯಲ್ಲಿ ಶಿವ ಪರಮೇಶ್ವರ ಪಾರ್ವತಿ ಅದು ಮೇಲೆ ಹೋದಾಗ ಈಗ ನೀವು ಕೆಳಗಿನ ಸ್ಟೇಜ್ನಲ್ಲಿ ಇದು ಪದ್ಯತೆ ಇದ್ದಾನೆ ಮನಸ್ಸಲ್ಲಿ ಮುಂದೆ ಹೋದಾಗ ಶಿವ ಅದು ಯಾಕೆ ಪರ್ಜನ್ಯ ಶ್ರೇಷ್ಠ ಮನಸ್ಸು ಅಂತಂದ್ರೆ ಅದಕ್ಕೊಂದು ಎಕ್ಸ್ಪ್ರೆಷನ್ ಏನಂದ್ರೆ ಯದಾ ಯುದ್ಧಾವಯಿ ದ್ವೇ ಆಮನಕ್ಕೆ ಯುದ್ಧಾವಯಿ ದೈವ ಆಮನಕ್ಕೆ ದೇವ ಮುಂದೆ ಯುವ ಅಕ್ಷಿ ಭಗವತಿ ಏವಂ ಮನಃ ನಾಮಕ್ಕೆ ವಾಸಿಸಿದ ಮನಸ್ಸನ್ನು ಎರಡನ್ನು ಏಕಕಾಲದಲ್ಲಿ ಅನುಭವಿಸುವಂತೀಗ ದ್ವೇ ಆಮನಕ್ಕೆ ಆಮನಕಾಲ ನೆಲ್ಲಿಕಾಯಿ ಎರಡು ನೆಲ್ಲಿಕಾಯಿಯನ್ನ ಕಣ್ಕಟ್ಟಿ ಕಣ್ಕಟ್ಟಿ ಕಟ್ಟಿ ಕೈಯಲ್ಲಿ ಎರಡು ಕೈ ನೆಲ್ಲಿಕಾಯಿ ಸೃಷ್ಟಿ ಇರುತ್ತೋ ಕೆಟ್ಟಿದೆ ಎರಡು ನೆಲ್ಲಿಕಾಯಿ ಕಣ್ಕಾಲ ಸೃಷ್ಟಿ ಒಂದು ನೆಲ್ಲಿಕಾಯಿ ಒಂದು ಎರಡು ಕೈ ಸ್ಪರ್ಶದಲ್ಲಿ ಎರಡು liga y estamos en un sitio de